ಕಿಸಾನ್ ವಾಣಿ ಕೃಷಿರಂಗ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ನಮ್ಮ ರೈತ ಬಾಂಧವರಿಗೆಲ್ಲ ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹೈನು ಹೊನ್ನು ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತು ಬಾನುಲಿ ಸರಣಿ, ಇದರಲ್ಲಿ ಕುರಿಗಳಿಗೆ ಕೊಟ್ಟಿಗೆ ಪದ್ದತಿಯಲ್ಲಿ ಮೇವು ಪೂರೈಕೆ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಚ್ಎನ್ ಸುರೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿಮದ್ ಸೂದನ್. ರೋಟರಿ ಸಂಸ್ಥೆ ಅರೇಹಳ್ಳಿ ಹಾಗೂ ಫಾದರ್ ಮುಲ್ಲರ್ ಆಸ್ಪತ್ರೆ ಕಂಕನಾಡಿ ಮಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ವೈದ್ಯಕೀಯ ಚಿಕಿತ್ಸಾ ಶಿಬಿರ ಇದೇ ಭಾನುವಾರ 21ನೇ ತಾರೀಕು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1ರವರೆಗೆ ರೋಟರಿ ಶಾಲೆ ಅರೇಹಳ್ಳಿಯಲ್ಲಿ ಆಯೋಜನೆಯಾಗಿದೆ. ಕಣ್ಣಿನ ತಪಾಸಣೆ, ಸ್ತ್ರೀರೋಗ, ಚರ್ಮರೋಗ, ಕಿವಿ ಮೂಗು ಗಂಟಲು ಸಮಸ್ಯೆ, ಸ್ತನ ಕ್ಯಾನ್ಸರ್ ತಪಾಸಣೆ, ಬಿಪಿಎಲ್ ಕಾರ್ಡ್ ಇದ್ದರೆ ಉಚಿತ ಕ್ಯಾಟ್ರಾಕ್ ಚಿಕಿತ್ಸೆ ಲಭ್ಯ. ಸಾರ್ವಜನಿಕರು ಶಿಬಿರದ ಉಪಯೋಗ ಪಡೆದುಕೊಳ್ಳಿ. ಸಂಪರ್ಕಿಸಿ 9448205632 ಹಾಗೂ 9880907404. ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕುರಿಗಳಿಗೆ ಕೊಟ್ಟಿಗೆ ಪದ್ಧತಿಯಲ್ಲಿ ಮೇವು ಪೂರೈಕೆ, ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಚ್ಎನ್ ಸುರೇಶ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ತಮ್ಮೆಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಕಳೆದ ಸಂಚಿಕೆಯಲ್ಲಿ ಅರೆಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿಗಳಿಗೆ ಮೇವು ಪೂರೈಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ವಿ. ಯಾವ್ಯಾವ ಪದ್ಧತಿಗಳಲ್ಲಿ ನಾವು ಕುರಿಯನ್ನ ಸಾಕಾಣಿಕೆಯನ್ನ ಮಾಡಬಹುದು ಅನ್ನುವಂಥ ವಿಚಾರಗಳನ್ನು ಕೂಡ ತಿಳಿದುಕೊಂಡಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ಕುರಿಗಳಿಗೆ ಕೊಟ್ಟಿಗೆ ಪದ್ಧತಿಯಲ್ಲಿ ಮೇವು ಪೂರೈಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋಣ. ಇದು ಬಹಳ ಒಂದು ಮುಖ್ಯವಾದಂತಹ ವಿಷಯ. ಯಾಕೆ ಅಂತ ಹೇಳಿದ್ರೆ, ನಾವು ಕೊಟ್ಟಿಗೆ ಪದ್ಧತಿ ಅಂತ ಅಂದಾಗ ಒಂದು ಕಡೆ ಕಟ್ಟಿ ಅಥವಾ ಒಂದು ಕಡೆ ಕುರಿಗಳನ್ನ ಇಟ್ಟು ಸಾಕಾಣಿಕೆಯನ್ನ ಮಾಡಲಾಗುತ್ತೆ. ಆ ಕಾರಣದಿಂದಾಗಿ ಕುರಿಗಳಿಗೆ ಸಮತೋಲಿತ ಆಹಾರವನ್ನ ನೀಡತಕ್ಕಂಥದ್ದು ಒಂದು ದೊಡ್ಡ ಸವಾಲಾಗಿರುತ್ತೆ. ಈ ನಿಟ್ಟಿನಲ್ಲಿ ಈ ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿಗಳಿಗೆ ಹೇಗೆಲ್ಲ ಮೇವಿನ ಪೂರೈಕೆಯನ್ನ ಮಾಡಬಹುದು, ಏನೆಲ್ಲ ಮೇವನ್ನ ನೀಡಬೇಕು, ಎಷ್ಟು ಪ್ರಮಾಣದಲ್ಲಿ ನೀಡಬೇಕು ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡಲಿಕ್ಕೆ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಜಾನುವಾರು ಸಂಕೀರ್ಣ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ಎನ್ ಸುರೇಶ್ ಅವರು. ಸುರೇಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ರೈತ ಬಾಂಧವರಿಗೆ ನಮಸ್ತೆ. ಮೊದಲನೇದಾಗಿ ನಾವು ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿಗಳ ಸಾಕಾಣಿಕೆ ಮಾಡೋದ್ರಿಂದ ನಮ್ಗೆ ಏನೇನು ಉಪಯೋಗಗಳಿದೆ ಅಂತ ರೈತ ಬಾಂಧವರಿಗೆ ತಿಳಿಸ್ಕೊಡುತ್ತೇನೆ. ಕೃಷಿಯೊಂದಿಗೆ ಹೆಚ್ಚುವರಿ ಆದಾಯ ಬರುತ್ತದೆ. ಅದರ ಜೊತೆಗೆ ಕಡಿಮೆ ಕೆಲಸ ಇದ್ದಾಗ ಮಹಿಳೆಯರು ಕುರಿ ಸಾಕಾಣಿಕೆಗಳು ತೊಡಗಿಸ್ಕೋಬಹುದು ಮತ್ತು ಕುರಿಗಳನ್ನು ಪೌಷ್ಟಿಕಾಂಶದಿಂದ ಕೊರತೆಯಿಂದ ತಪ್ಪಿಸಬಹುದು. ಕುರಿಗಳ ಬೆಳವಣಿಗೆಯನ್ನು ಹೆಚ್ಚಿಸಬಹುದು. ಗುಣಮಟ್ಟದ ಮಾಂಸ ಉತ್ಪಾದನೆ ಕಡಿಮೆ ಆಗ್ತಿರುವ ಹುಲ್ಲುಗಾವಲು ಮತ್ತು ಮೇವು ಉತ್ಪಾದನೆಯಿಂದ ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿಗಳನ್ನು ಸಾಕಾಣಿಕೆ ಮಾಡಬಹುದು. ಅನುವಾಂಶಿಕ ಸಾಮರ್ಥ್ಯವನ್ನು ವ್ಯಕ್ತಪಡಿಸಲು ಈ ಕೊಟ್ಟಿಗೆ ಪದ್ಧತಿಯಿಂದ ಸಾಧ್ಯವಾಗುತ್ತದೆ. ಗ್ರಾಮೀಣ ಯುವಕರಿಗೆ ತಮ್ಮ ತಮ್ಮ ಗ್ರಾಮದಲ್ಲೇ ಜೀವನೋಪಾಯ ಕಲ್ಪಿಸುತ್ತದೆ. ಪ್ರಾಣಿ ಪ್ರೋಟೀನ್ಗೆ ಹೆಚ್ಚಿನ ಬೇಡಿಕೆ ಇದೆ ಈ ಕಾಲದಲ್ಲಿ ಮತ್ತು ಕೊಟ್ಟಿಗೆ ಪದ್ಧತಿಯಲ್ಲಿ ಅತಿ ಶೀಘ್ರ ಮತ್ತು ಉತ್ತಮ ಬೆಳವಣಿಗೆ ಸಾಧ್ಯ. ಇಷ್ಟೆಲ್ಲ ಅನುಕೂಲಗಳನ್ನು ನಾವು ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿಗಳನ್ನು ಸಾಕುವ ಮೂಲಕ ಮಾಡಿಕೊಳ್ಳಬಹುದು. ಈ ಹಾಸನ ಜಿಲ್ಲೆಯಲ್ಲಿ ಸಿಗ್ತಕ್ಕಂತಹ ಮಾಂಸದ ಕುರಿ ತಳಿ ಯಾವುದಿದೆ, ಅದು ಈ ಒಂದು ಕೊಟ್ಟಿಗೆ ಪದ್ಧತಿಗೆ ಸೂಕ್ತವಾ ಹೇಗೆ? ಹಾಸನದಲ್ಲಿ ನಮಗೆ ಇವಾಗ ಹೆಚ್ಚಾಗಿ ಕಾಣಿಸೋದು ಹಾಸನ ತಳಿ ಅಂತಾನೆ. ಈ ಹಾಸನ ತಳಿ ಕೊಟ್ಟಿಗೆ ಪದ್ಧತಿಗೆ ಸೂಕ್ತ. ಈ ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿಗಳನ್ನ ಸಾಕಾಣಿಕೆ ಮಾಡೋದು ಅಂತ ಅಂದ್ರೆ ಏನು? ಸಾಕುವ ಕುರಿಗಳನ್ನು ಹೊರಗೆ ಮೇಯಲು ಬಿಡುವುದಿಲ್ಲ, ಹಾಗೂ ಅವುಗಳನ್ನು ಅವಶ್ಯವಿರುವ ಮೇವು, ನೀರು ಹಾಗೂ ಸಮತೋಲನ ಆಹಾರವನ್ನು ಕೊಟ್ಟಿಗೆಯಲ್ಲೇ ಒದಗಿಸಲಾಗುತ್ತದೆ. ಇದನ್ನು ಮೇವಿನ ಸೌಲಭ್ಯ ಚೆನ್ನಾಗಿದ್ದ ಕಡೆಗಳಲ್ಲಿ ಈ ಪದ್ಧತಿಯನ್ನು ಅನುಸರಿಸಬಹುದು. ಅಂತ ಅಂದ್ರೆ ಕೊಟ್ಟಿಗೆನಲ್ಲೇ ಕಟ್ಟಿ ಒಂದ್ ಕಡೆ ಸಾಕ್ತಕ್ಕಂಥದಕ್ಕೆ ನಾವು ಕೊಟ್ಟಿಗೆ ಪದ್ಧತಿ ಕರಿತೇವೆ. ಅವಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಪದಾರ್ಥ ಆಗ್ಬಹುದು, ಮೇವಾಗ್ಬಹುದು, ಏನಿರುತ್ತೋ ಅದೆಲ್ಲದನ್ನು ಕೂಡ ಅವು ಎಲ್ಲಿರ್ತವೋ ಅಲ್ಲಿಗೆ ನಾವು ಸರಬರಾಜನ್ನ ಮಾಡಬೇಕಾಗುತ್ತೆ. ಈ ಕುರಿಗಳಿಗೆ ಒಣರೂಪದಲ್ಲಿ ಎಷ್ಟು ಆಹಾರದ ಅಗತ್ಯ ಇರುತ್ತೆ? ದೇಹ ತೂಕದ 3% ಆಹಾರವನ್ನು ಒಣರೂಪದಲ್ಲಿ ತಿನ್ನುತ್ತವೆ. ಉದಾಹರಣೆಗೆ ಒಂದು 30 ಕಿಲೋ ತೂಗುವ ಕುರಿಗೆ ನಾವು 900 ಗ್ರಾಂನಷ್ಟು ಒಣರೂಪದ ಆಹಾರ ಅವಶ್ಯಕತೆ ಇರುತ್ತದೆ. ಸಾಮಾನ್ಯವಾಗಿ ಈ ವಯಸ್ಕ ಕುರಿಗಳು ದಿನಕ್ಕೆ 100-150 ಗ್ರಾಂನಂತೆ ಬೆಳೆಯುತ್ತವೆ, ಇಷ್ಟು ಒಣರೂಪದಲ್ಲಿ ಆಹಾರ ಕೊಟ್ಟಾಗ. ಅಂತ ಅಂದ್ರೆ ಅವುಗಳ ತೂಕ ಏನಿರುತ್ತೋ ಅದರಲ್ಲಿ 3% ಒಣ ಆಹಾರದ ಒಂದು ಅಗತ್ಯ ಅವುಗಳಿಗೆ ಇರುತ್ತೆ. ಈ ಕುರಿಗಳಿಗೆ ಆಹಾರ ಪೂರೈಕೆಯ ವಿಧಾನಗಳು ಯಾವ್ಯಾವು? ಈ ಆಹಾರ ಪೂರೈಕೆಯ ವಿಧಾನಗಳನ್ನು 3 ಭಾಗಗಳಾಗಿ ವಿಂಗಡಿಸಬಹುದು. 1, ಹಸಿರು ಮೇವಿನ ಪೂರೈಕೆ; 2, ಒಣಮೇವು ಪೂರೈಕೆ; 3, ಸಮತೋಲನ ಆಹಾರ ಪೂರೈಕೆ. ಇದರಲ್ಲಿ ಮೊದಲನೇದಾಗಿ ನಾವು ಹಸಿರು ಮೇವಿನ ಪೂರೈಕೆ ಬಗ್ಗೆ ಮಾಹಿತಿ ತಿಳಿಸಿಕೊಡುತ್ತೇನೆ. ಇದರಲ್ಲಿ ಕುರಿ ಬೆಳವಣಿಗೆ ಸುಧಾರಿತ ಮೇವಿನ ಬೆಳೆಗಳು ಬೆಳ್ಕೊಳ್ಳೋದು ತುಂಬಾ ಒಳ್ಳೆಯದು. ಇದರಲ್ಲಿ ಮುಖ್ಯವಾದ ಬೆಳೆಗಳೆಂದರೆ ರೋಡ್ಸ್, ಗಿನಿ ಗ್ರಾಸ್, ಗ್ರೀನ್ ಪ್ಯಾನಿಕ್, ನೇಪಿಯರ್, COFS 29 ಅಥವಾ 31, ಲ್ಯೂಸರ್ನ್, ಮೇವಿನ ಜೋಳ, ಮೇವಿನ ಮುಸುಕಿನ ಜೋಳ, ಸಜ್ಜೆ, ಇನ್ನೂ ಮುಂತಾದ ಮೇವಿನ ಬೆಳೆಗಳು ಅತ್ಯವಶ್ಯಕ. ಸಾಮಾನ್ಯವಾಗಿ ಒಂದು ಕುರಿಗೆ ಬರೀ ಹಸಿರು ಮೇವು ಕೊಟ್ಟಾಗ 6 kg ಹಸಿರು ಮೇವೆ ಅವಶ್ಯಕತೆ ಇರುತ್ತೆ. ಇದರಲ್ಲಿ 85% ತೇವಾಂಶ ಉಳ್ಳಿರುತ್ತದೆ. ಹಂಗಿರುವಾಗ 6 kg ಹಸಿರು ಮೇವು ಅವಶ್ಯಕತೆ ಇರುತ್ತೆ. ಬರೀ ಹಸಿರು ಮೇವು ಕೊಟ್ಟಾಗ ಕೆಲವು ಬೇದಿ ಆಗೋದು, ಅಜೀರ್ಣ ಆಗೋದು ಸಾಧ್ಯತೆಗಳಿರುತ್ತೆ. ಅದರಿಂದ ನಾವು ಹಸಿರು ಮೇವು ಜೊತೆಗೆ ಒಣಮೇವು ಮತ್ತು ಸಮತೋಲನ ಆಹಾರವನ್ನು ನೀಡಬೇಕಾಗುತ್ತದೆ. 2, ಒಣಮೇವು ಪೂರೈಕೆ. ಒಣಮೇವುಗಳಾದ ರಾಗಿ, ಜೋಳದ ಕಡ್ಡಿ, ಮುಸುಕಿನ ಜೋಳದ ಕಡ್ಡಿ ಮತ್ತು ಭತ್ತದ ಹುಳನ್ನು ಕೊಡಬಹುದು. ಇದನ್ನು ಹಾಗೆ ಕೊಟ್ಟಾಗ ಏನಾಗುತ್ತಂದ್ರೆ ಎಲೆಗಳು ಮಾತ್ರ ತಿನ್ನುತ್ತದೆ. ಅದನ್ನು ನಾವು 1-2 inch ಅಂತೆ ಮೇವು ಕತ್ತರಿಸುವ ಯಂತ್ರದಿಂದ ಕತ್ತರಿಸಿ ಕುರಿಗಳಿಗೆ ಕೊಡುವುದರಿಂದ ಸಂಪೂರ್ಣವಾಗಿ ತಿನ್ನುತ್ತವೆ. ಸಾಮಾನ್ಯವಾಗಿ ಒಂದು ಕುರಿಗೆ ಒಣಮೇವಾದರೆ 1-1.8 kg ಅಷ್ಟು ಒಣಮೇವು ಅವಶ್ಯಕತೆ ಇರುತ್ತದೆ 30 kg ತೂಗುವ ಕುರಿಗೆ. ಬಟ್ ಬರೀ ಒಣಮೇವು ಕೊಟ್ಟಾಗ ಎಲ್ಲ ಪೌಷ್ಟಿಕಾಂಶಗಳು ಕುರಿಗೆ ಲಭ್ಯವಾಗುವುದಿಲ್ಲ. ಆದ್ದರಿಂದ ಹಸಿರು ಮೇವು ಕೊಡಬೇಕು, ಒಣಮೇವು ಕೊಡಬೇಕು, ಸಮತೋಲನ ಆಹಾರವನ್ನು ನೀಡಬೇಕಾಗುತ್ತದೆ. 3, ಸಮತೋಲನ ಆಹಾರ ಪೂರೈಕೆ. ಸಮತೋಲನ ಆಹಾರ ಅಂದರೆ ಏನು ಅನಿಸುತ್ತೆ ನಿಮ್ಗೆ ರೈತರಿಗೆ? ಅದೇನೂ ಇಲ್ಲ, ವಿವಿಧ ಕೃಷಿ ಉತ್ಪನ್ನಗಳನ್ನು, ನಮಗೆ ಮನೆಯಲ್ಲೇ ಎಷ್ಟೋ ಕೃಷಿ ಉತ್ಪನ್ನಗಳನ್ನು ಸಿಗುತ್ತೆ, ಮೆಕ್ಕೆಜೋಳ ಆಗಲಿ, ಜೋಳ ಆಗಲಿ, ಸಜ್ಜೆ, ರಾಗಿ ಇಂಥವು ಮತ್ತು ಇನ್ನೂ ಅನೇಕ ಆಹಾರ ಪದಾರ್ಥಗಳನ್ನು ಸಮತೋಲನ ರೀತಿಯಲ್ಲಿ ಬೆರೆಸಿ ಕುರಿಗಳಿಗೆ ಕೊಟ್ಟಾಗ ನಿರೀಕ್ಷಣಾ ಬೆಳವಣಿಗೆ ಮತ್ತು ಉತ್ಪಾದನೆಯನ್ನು ಕಂಡಾಗ ಈ ಆಹಾರವನ್ನು ಸಮತೋಲನ ಆಹಾರ ಎಂದು ಕರೆಯುತ್ತೇವೆ. ಇದರಲ್ಲಿ ಸಮತೋಲನ ಆಹಾರಕ್ಕೆ ಬೇಕಾಗಿರೋ ಪದಾರ್ಥಗಳು ಯಾವ್ಯಾವು ಮತ್ತು ಎಷ್ಟು ಇದನ್ನು ಬೆರೆಸಬೇಕನ್ನೋ ಬಗ್ಗೆ ತಮಗೆ ಮಾಹಿತಿ ನೀಡುತ್ತೇನೆ. ಇದು ಮೊದಲನೇದಾಗಿ ಸಮತೋಲನ ಆಹಾರ ಪದಾರ್ಥಗಳಲ್ಲಿ ಯೂಸ್ ಮಾಡಬೇಕಾದ ಆಹಾರ ಪದಾರ್ಥಗಳೆಂದರೆ ಮೆಕ್ಕೆಜೋಳ, ಜೋಳ ಅಥವಾ ರಾಗಿ. ಇದು 100 kg 40 kg ಯೂಸ್ ಮಾಡಬೇಕಾಗುತ್ತೆ. ಮತ್ತು ಕೃಷಿ ಉಪ ಉತ್ಪನ್ನಗಳಾದ ಅಕ್ಕಿ ಅಥವಾ ಗೋಧಿ ತೋಡನ್ನು 37 kg ಅಂತೆ 100 kg ಬಳಕೆ ಮಾಡಬೇಕಾಗುತ್ತದೆ. ಮತ್ತು ಹಿಂಡಿ ಪದಾರ್ಥಗಳನ್ನು ಯೂಸ್ ಮಾಡಬೇಕು. ಇದರಲ್ಲಿ ಹಿಂಡಿ ಪದಾರ್ಥಗಳಲ್ಲಿ ಸಸಾರಜನಕ ಜಾಸ್ತಿ ಇರುತ್ತೆ, ಪ್ರೋಟೀನ್ ಅಂಶ. ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಇದರಲ್ಲಿ ನಮಗೆ ಸಾಮಾನ್ಯವಾಗಿ ಸಿಗುವುದಂದರೆ ಕಡಲೆಕಾಯಿ ಹಿಂಡಿ, ಸೂರ್ಯಕಾಂತಿ ಹಿಂಡಿ, ಹತ್ತಿ ಕಾಳಿನ ಹಿಂಡಿ ಮತ್ತು ಸೋಯಾ ಅವರೆ ಹಿಂಡಿ. ಇದನ್ನು 100 kg 20 kg ಅಷ್ಟು ಹಿಂಡಿ ಯೂಸ್ ಮಾಡಬೇಕು. ಇದರ ಜೊತೆಗೆ ಅಡುಗೆ ಉಪ್ಪು 1 kg, ಲವಣ ಮಿಶ್ರಣಗಳು 2 kg, ಒಟ್ಟು ಇವೆಲ್ಲ ಸೇರಿ 100 kg ಆಗುತ್ತದೆ. ಇದನ್ನ ನಾವು ಸಮತೋಲನ ಆಹಾರ ಎಂದು ಕರೆಯುತ್ತೇವೆ. ಸಮತೋಲನ ಆಹಾರ ಅಂತ ಅಂದ್ರೆ ಕೇವಲ ಯಾವುದೋ ಒಂದು ಆಹಾರವನ್ನ ಕೊಡ್ತಕ್ಕಂಥದ್ದಲ್ಲ, ಅದಕ್ಕೆ ಬದಲಾಗಿ ಮೆಕ್ಕೆಜೋಳ, ಜೋಳ ಅಥವಾ ರಾಗಿಯಂತಹ ಏಕದಳ ಧಾನ್ಯಗಳೇನಿರುತ್ತೋ ಅವುಗಳನ್ನು ಶೇಕಡ 40% ತೆಗೆದುಕೊಳ್ಳಬೇಕು. ಅದೇ ರೀತಿ ಈ ಅಕ್ಕಿ ತೌಡು ಅಥವಾ ಗೋಧಿ ತೌಡನ್ನು ಶೇಕಡ 37% ನಾವು ತೆಗೆದುಕೊಳ್ಳಬೇಕು. ಹಾಗೆಯೇ ಈ ಅನೇಕ ಎಣ್ಣೆಕಾಳಿನ ಬೀಜಗಳು ಕೂಡ ನಮಗೆ ಲಭ್ಯ ಇರುತ್ತೆ. ಶೇಂಗಾ ಆಗ್ಬೋದು, ಕುಸುಬೆ ಆಗ್ಬೋದು, ಸೂರ್ಯಕಾಂತಿ ಹಿಂಡಿ ಆಗ್ಬೋದು, ಸೋಯಾ ಅವರೆ ಮತ್ತು ಹತ್ತಿ ಕಾಳಿನ ಹಿಂಡಿ, ಇದೆಲ್ಲದರಲ್ಲೂ ಕೂಡ ಎಣ್ಣೆಯ ಅಂಶ ಹೆಚ್ಚಾಗಿ ಇರುತ್ತೆ. ಇಂತಹ ಕಾಳುಗಳನ್ನು ಶೇಕಡ 20% ತೆಗೆದುಕೊಂಡು ಅದಕ್ಕೆ ಲವಣಗಳ ಮಿಶ್ರಣ 1-2 kg ಅಥವಾ ಶೇಕಡ 2% ಹಾಗೂ ಅಡಿಗೆ ಉಪ್ಪು ಅದನ್ನು 1 kg ಅಥವಾ ಶೇಕಡ 1% ನಾವು ಬಳಕೆಯನ್ನು ಮಾಡಿ ಬೆರೆಸಿ ಈ ರೂಪದಲ್ಲಿಯೂ ಕೂಡ ಈ ಸಮತೋಲನ ಆಹಾರವನ್ನು ಪೂರೈಕೆಯನ್ನು ಮಾಡಬಹುದು. ಈ ಸಮತೋಲನ ಆಹಾರ ಹಿಟ್ಟಿನ ರೂಪದಲ್ಲಿರಬೇಕೋ ಅಥವಾ ತರಿಯ ರೂಪದಲ್ಲಿರಬೇಕೋ ಹೇಗೆ? ಹಿಟ್ಟು ರೂಪನಲ್ಲಿ ಇರಬಾರ್ದು, ನುಚ್ಚಾಗಿರ್ಬೇಕು. ನೀವು ಹಿಟ್ಟು ರೂಪದಲ್ಲಿ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಕೆಲವರಲ್ಲಿ ಹೊಟ್ಟೆ ಹುಳಿಯಾಗಿ ಅಜೀರ್ಣ ಆಗೋದು ಇವೆಲ್ಲ ಇರುತ್ತೆ. ಆದ್ರಿಂದ ಪುಡಿ ಮಾಡೋದು ರವೆ ತರ ಇರಬೇಕು, ನುಚ್ಚ ಅಥವಾ ರವೆ ತರ ಇದ್ರೆ ಒಳ್ಳೇದು. ಆತರ ಇದ್ರೆ ಅವು ತಿನ್ಲಿಕ್ಕೂ ಅನುಕೂಲ ಆಗುತ್ತೆ, ಹಾಗೇನೆ ಅವುಗಳು ಜೀರ್ಣ ಮಾಡ್ಕೊಳ್ಳಿಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಈ ಕುರಿಗಳಿಗೆ ಕೊಡಬೇಕಾದಂತಹ ಆಹಾರದ ಪ್ರಮಾಣ ಎಷ್ಟಿರಬೇಕು? ಮೊದಲನೇದಾಗಿ ಮರಿಗಳಲ್ಲಿ, ಕುರಿ ಮರಿಗಳಲ್ಲಿ ತಾಯಿ ಹಾಲೆ ಇಂಪಾರ್ಟೆಂಟ್. ಇದನ್ನ ಮೊದಲನೇ ದಿನ ಗಿನ್ನಾಳು ಕುಡಿಸೋದು ತುಂಬಾ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಗಿನ್ನಾಳಿನಲ್ಲಿ ಪೌಷ್ಟಿಕಾಂಶಗಳು ಜಾಸ್ತಿ ಇರುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಗಳನ್ನು ಹೆಚ್ಚು ಪಡೆಯುತ್ತೆ ಮರಿಗಳು. ಇದನ್ನ 3 ತಿಂಗಳವರೆಗೆ ಹಾಲಿನ ಅವಶ್ಯಕತೆ ಇರುತ್ತೆ. ತಾಯಿ ಹಾಲು 3 ತಿಂಗಳಾದ ಮೇಲೆ ಬೇರ್ಪಡಿಸ್ತೀವಿ. ಆ 3 ತಿಂಗಳ ಒಳಗಡೆ 21 ದಿನಗಳ ನಂತರ ನಾವು ತಾಯಿ ಹಾಲಿನ ಜೊತೆಗೆ ಸಣ್ಣ ಪ್ರಮಾಣದಲ್ಲಿ ಈ ಮುಸುಕಿನ ಜೋಳದ ನುಚ್ಚು ನೀರಿನಲ್ಲಿ ನೆನೆಸಿ ಕೊಡುವುದರಿಂದ ಕೈತಿಂಡಿ ಅಭ್ಯಾಸವನ್ನು ಮಾಡಬಹುದು. ಇದರ ಜೊತೆಗೆ 7 ತಿಂಗಳಿಂದ 50 ಗ್ರಾಂನಷ್ಟು ಸಣ್ಣ ಪ್ರಮಾಣದಲ್ಲಿ ಸಮತೋಲನ ಆಹಾರ ಕೊಡುವುದು, ಇದರ ಜೊತೆಗೆ ಉತ್ತಮ ದರ್ಜೆಯ ಹಸಿರು ಅಥವಾ ಒಣಮೇವು ನೀಡುವುದು, ಮತ್ತೆ 3 ತಿಂಗಳಾದ ಮೇಲೆ 3-9 ತಿಂಗಳವರೆಗೆ ಇದು ವೇಗವಾಗಿ ಬೆಳೆಯುವ ಅವಧಿ ಕುರಿಗಳು. ಈ ಅವಧಿಯಲ್ಲಿ ನೀವು ಮೇವು ಒಣಮೇವು ತಿನ್ನುವಷ್ಟನ್ನು ಕೊಡುವುದು, ಹಸಿರು ಮೇವನ್ನು 10 kg 1 kg ಅಂತ ಹಸಿರು ಮೇವು ಮತ್ತು 100-150 ಗ್ರಾಂನಷ್ಟು ಸಮತೋಲನ ಆಹಾರ ನೀಡಬೇಕು. 20 kg ಕುರಿಗೆ 7 kg ಹಸಿರು ಮೇವು ಮತ್ತು ತಿನ್ನುವಷ್ಟು ಒಣಮೇವು ಮತ್ತು 200-250 ಗ್ರಾಂನಷ್ಟು ಸಮತೋಲನ ಆಹಾರ ನೀಡಬೇಕಾಗುತ್ತದೆ. ಮತ್ತೆ ಇನ್ನು ತಾಯಿ ಕುರಿಗಳಿಗೆ ಬಂದಾಗ ಒಣಮೇವನ್ನು ತಿನ್ನುವಷ್ಟು ಕೊಡಿ, ಹಸಿರು ಮೇವನ್ನು 3 kg ಕೊಡಿ, ಮತ್ತೆ 250-300 ಗ್ರಾಂ ಸಮತೋಲನ ಆಹಾರವನ್ನು ನೀಡಬೇಕಾಗುತ್ತದೆ. ಇದಲ್ದಿರ ನಮ್ಮ ಹತ್ರ ಟಗರುಗಳಿದ್ದಾಗ ಟಗರುಗಳಿಗೆ ಒಣಮೇವು ತಿನ್ನುವಷ್ಟನ್ನು ಕೊಟ್ಟು ಹಸಿರು ಮೇವನ್ನು 3 kg ಕೊಡುವುದು ಮತ್ತು 200-250 ಗ್ರಾಂನಷ್ಟು ಸಮತೋಲನ ಆಹಾರವನ್ನು ನೀಡಬೇಕಾಗುತ್ತದೆ. ಇದು ಪ್ರತಿ ದಿವಸಕ್ಕೆ? ಪ್ರತಿ ದಿವಸಕ್ಕೆ. ಯಾವ ಕಾಂಬಿನೇಷನ್ ಅಲ್ಲಿ ಕೊಡಬೇಕಾಗುತ್ತೆ ಅಂತಂದ್ರೆ, ಈಗ ಒಣಮೇವು ಇರುತ್ತೆ, ಹಸಿರು ಮೇವು ಇರುತ್ತೆ, ಜೊತೆಗೆ ಸಮತೋಲನ. ಇದನ್ನ 4 ಭಾಗಗಳಾಗಿ ನಾವು ಕೊಡಬಹುದು. ಒಂದು ಮುಂಜಾನೆ ಸಮತೋಲನ ಆಹಾರ ಕೊಡುವುದು, ಅದಾದ್ಮೇಲೆ ಒಣಮೇವು ಕೊಡೋದು, ಅದಾದ್ಮೇಲೆ ಮಧ್ಯಾಹ್ನ ಹಸಿರು ಮೇವು ಕೊಡೋದು, ಸಾಯಂಕಾಲ ಮತ್ತೆ ಸಮತೋಲನ ಆಹಾರ ಕೊಡಬೇಕಾಗುತ್ತೆ. ಒಂದೇ ಸತಿ ಸಮತೋಲನ ಆಹಾರ ಕೊಟ್ಟಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಿನ್ನೋದಿಲ್ಲ, ಅದನ್ನು 2 ಭಾಗಗಳಾಗಿ ವಿಭಾಗಿಸಿ ಕೊಡೋದ್ರಿಂದ ಸಮತೋಲನ ಆಹಾರವನ್ನು ಪೂರ್ಣವಾಗಿ ತಿನ್ನುತ್ತವೆ ಕುರಿಗಳು. ಇಲ್ಲ ಅಂತ ಅಂದ್ರೆ ಅದನ್ನ ನಷ್ಟ ಮಾಡುವಂತದ್ದು ಹೆಚ್ಚು ಬಿಡುತ್ತೆ. ಹಾಗೇನೆ ಮತ್ತೆ ಅದನ್ನು ಬಳಕೆ ಮಾಡಿ ಪೂರ್ತಿ ಪ್ರಮಾಣದಲ್ಲಿ ವೇಗ ಬೆಳವಣಿಗೆ ಕಾಣೋದಕ್ಕೆ ಕಷ್ಟ ಆಗುತ್ತದೆ. ಈ ಕುರಿಗಾರರಲ್ಲಿ ಹೆಚ್ಚಿನ ಮೇವನ್ನ ಬೆಳೆಯಲಿಕ್ಕೆ ಸ್ಥಳಾವಕಾಶದ ಕೊರತೆ ಏನಾದರೂ ಇತ್ತು ಅಂತ ಹೇಳಿದ್ರೆ, ಈ ಕುರಿಗಳ ಬೆಳವಣಿಗೆಯ ವೇಗವನ್ನ ಹೆಚ್ಚಿಸಲಿಕ್ಕೆ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬಹುದು? ಮೊದಲನೇದಾಗಿ ರಸಮೇವು ತಯಾರಿಕೆ ಮಾಡ್ಕೋಬಹುದು. ಏನಂದ್ರೆ ಇವಾಗ ಬೇಸಿಗೆಯಲ್ಲಿ ನಮ್ಗೆ ಹಸಿರು ಮೇವು ಸಿಗೋದಿಲ್ಲ, ಆದ್ರಿಂದ ಮಳೆಗಾಲದಲ್ಲಿ ಹೆಚ್ಚು ಹಸಿರು ಮೇವು ಇದ್ದಾಗ ಈ ಹಸಿರು ಮೇವನ್ನು ಬಳಸಿ ರಸಮೇವನ್ನು ತಯಾರಿಕೆ ಮಾಡಿಕೊಂಡು ಕುರಿಗಳಿಗೆ ದಿನಕ್ಕೆ 3 kg ಅಂತೆ ಕೊಡಬಹುದು. ಇದಲ್ದಿರ ನಮ್ಮ ಹತ್ರ ಒಣಮೇವುಗಳನ್ನು ಪೌಷ್ಟಿಕರಿಸೋದು ಇನ್ನೊಂದು ವಿಧಾನ. ಇದರಲ್ಲಿ ಏನಂದ್ರೆ ಜೋಳದ ಕಡ್ಡಿ, ಮುಸ್ಕಿನ ಜೋಳದ ಕಡ್ಡಿ, ರಾಗಿ ಅಥವಾ ಭತ್ತದ ಹುಲ್ಲಲ್ಲಿ ಸಾರಜನಕ ಎಲ್ಲ ಕಮ್ಮಿ ಇರುತ್ತೆ, ಪೌಷ್ಟಿಕಾಂಶಗಳು ಕಮ್ಮಿ ಇರುತ್ತೆ. ಇದನ್ನು ವೃದ್ಧಿ ಮಾಡಬೇಕಾಗುತ್ತದೆ. ನಾವು ಬರೀ ಒಣಮೇವು ಕೊಟ್ಟಾಗ ಬೇಕಾಗಿರೋ ಪೌಷ್ಟಿಕಾಂಶಗಳೆಲ್ಲ ಕುರಿಗಳಿಗೆ ಸಿಗೋದಿಲ್ಲ. ಆದ್ದರಿಂದ ಈ ಒಣಮೇವಿಗೆ ನಾವು ಪೌಷ್ಟೀಕರಿಸಬೇಕಾಗುತ್ತದೆ. ಇದನ್ನು ಹೆಂಗೆ ಪೌಷ್ಟೀಕರಿಸಬಹುದು ಅಂದರೆ ಯೂರಿಯಾ ಟ್ರೀಟ್ಮೆಂಟ್ ಅಂತಾರೆ, ಯೂರಿಯಾ ಸರಳ ಉಪಚರಣೆ ಅಥವಾ ಯೂರಿಯಾ ಅಮೋನಿಕೇಶನ್ ಟ್ರೀಟ್ಮೆಂಟ್ ಅಂತಾರೆ. ಇಲ್ಲಾಂದರೆ ಯೂರಿಯಾನ್ನೇ ನಾವು ಸಮತೋಲನ ಆಹಾರದಲ್ಲಿ 1 kg ಅಂತೆ ಯೂಸ್ ಮಾಡಬಹುದು. ಬಟ್ ಏನಂದ್ರೆ ಯೂರಿಯಾ ಯೂಸ್ ಮಾಡಿದಾಗ ಯೂರಿಯಾ ಟಾಕ್ಸಿಟಿ ಅಥವಾ ಯೂರಿಯಾ ಪಾಯ್ಸನಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರಿಂದ ನಾವು ಹೇಳಿದ ಪ್ರಮಾಣದಲ್ಲೇ ಯೂಸ್ ಮಾಡಬೇಕಾಗುತ್ತೆ. ಅದಲ್ದಿರ ಇದನ್ನ 6 ತಿಂಗಳ ಒಳಗಡೆ ಇರೋ ಮರಿಗಳಿಗೆ ಕೊಡಬಾರದು. ಕುರಿಗಳಲ್ಲಿ ಹೊಟ್ಟೆಯಲ್ಲಿ 4 ಭಾಗ ಇರುತ್ತೆ. ರೂಮನ್ ಎಂಬ ಭಾಗದಲ್ಲಿ ಈ ಯೂರಿಯಾವನ್ನು ಉಪಯೋಗಿಸಿ ಸಸಾರಜನಕವಾಗಿ ಕನ್ವರ್ಟ್ ಆಗುತ್ತೆ. ಬಟ್ ಮರಿಗಳಲ್ಲಿ ಆ ರೂಮನ್ ಎಂಬ ಭಾಗ ತುಂಬಾ ಬೆಳೆದಿರಲ್ಲ, ಬೆಳವಣಿಗೆಯಲ್ಲಿರುತ್ತದೆ. ಆವಾಗ ಕೊಡೋದ್ರಿಂದ ಅದರಲ್ಲಿ ಯೂರಿಯಾ ಪಾಯ್ಸನಿಂಗ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಆದ್ರಿಂದ ಯೂರಿಯಾದಿಂದ ಪೌಷ್ಟೀಕರಿಸಿದ ಮೇವನ್ನು ಕುರಿ ಮರಿಗಳಲ್ಲಿ ಕೊಡಬಾರದು. ಆರು ತಿಂಗಳ ಒಳಗಡೆ ಇರೋ ಮರಿಗಳಿಗೆ ಕೊಡಬಾರದು. ಆರು ತಿಂಗಳು ತುಂಬದಂತಹ ಮರಿಗಳಿಗೆ ಅದನ್ನ ಕೊಡಬೇಕು. ಈ ಯೂರಿಯಾ ಹೆಂಗ್ ಬಳಸಬೇಕಂದ್ರೆ ಒಣಮೇವು ಪೌಷ್ಟೀಕರಣಕ್ಕಂದ್ರೆ, ಇವಾಗ ನಿಮ್ಮ ಹತ್ರ ಒಂದು 10 ಕೆಜಿ ಒಣಮೇವು ಇದೆ ಅಂದ್ರೆ, ಅದಕ್ಕೆ ಒಂದು 10 ಲೀಟರ್ ನೀರಿನಲ್ಲಿ ಅಥವಾ 5-10 ಲೀಟರ್ ನೀರಲ್ಲಿ 100 ಗ್ರಾಮಷ್ಟು ಯೂರಿಯಾವನ್ನು ಕರಗಿಸಿ ಆ ನೀರನ್ನು 1-2 ಇಂಚಿನಂತೆ ಈ ಒಣಮೇವನ್ನು ಕತ್ತರಿಸಿ ಸಮಾನವಾಗಿ ಆಡಿ ಚಪ್ಪಡೆ ಕಲ್ಲು ಅಥವಾ ಪ್ಲಾಸ್ಟಿಕ್ ಪೇಪರ್ ಮೇಲೆ ಅದರ ಮೇಲೆ ಸಮಾನವಾಗಿ ಸಿಂಪಡಣೆ ಮಾಡಬೇಕಾಗುತ್ತೆ. ಈ 100 ಗ್ರಾಮ್ ಯೂರಿಯಾ 10 ಲೀಟರ್ ನೀರಲ್ಲಿ ಕರಗಿಸಿರೋ ನೀರನ್ನು ಈ ಮೇವನ್ನು ಹಾಗೆ ಕೊಡಬಹುದು. ಇಲ್ಲ ಅಂದ್ರೆ ಯೂರಿಯಾ ಅಮೋನಿಫಿಕೇಶನ್ ಟ್ರೀಟ್ಮೆಂಟ್ ಅಂತಾರೆ. ಅದರಲ್ಲಿ ಏನಂದ್ರೆ ಈ ಮೇವನ್ನ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಟಿ ಒಂದು 21 ದಿವಸ ಬಿಟ್ಟು ಮತ್ತೆ ಆ ಗಾಳಿಗೆ ಹರಡಿ ಆ ಮೇವನ್ನು ಕೊಡೋದನ್ನು ಯೂರಿಯಾ ಅಮೋನಿಫಿಕೇಶನ್ ಟ್ರೀಟ್ಮೆಂಟ್ ಅಂತಾರೆ. ಇದಲ್ದಿರ ಮೂರನೇದಾಗಿ ಮೇವು ಕತ್ತರಿಸುವಿಕೆ. ನಾವು ಒಣಮೇವನ್ನೆಲ್ಲ ಹಂಗೆ ಕೊಡೋದ್ರಿಂದ ಈ ಎಲೆಗಳನ್ನು ತಿಂದು ಈ ಕಾಂಡಗಳು ತಿಪ್ಪೆಗೆ ಸೇರುತ್ತದೆ. ಇದನ್ನು ತಪ್ಪಿಸೋದು ಹೆಂಗಂದ್ರೆ ಮೇವು ಕತ್ತರಿಸುವ ಯಂತ್ರವನ್ನು ಯೂಸ್ ಮಾಡಿ 1-2 ಇಂಚಿನಂತೆ ಉದ್ದವಿರುವ ಮೇವನ್ನು ಕತ್ತರಿಸಿ ಕೊಡುವುದರಿಂದ ಮೇವನ್ನು ಸಂಪೂರ್ಣವಾಗಿ ಈ ಕುರಿಗಳು ತಿನ್ನುತ್ತವೆ. ಈ ಎಲ್ಲಾ ವಿಧಾನಗಳಿಂದ ನಾವು ಕೊಟ್ಟಿಗೆ ಪದ್ದತಿಯಲ್ಲಿ ಕುರಿಗಳಿಗೆ ಮೇವು ಪೂರಿಕೆ ಮಾಡೋದ್ರಿಂದ ದೇಹ ತೂಕ ಬಲವರ್ಧನೆಗೊಂಡು ಶೀಘ್ರ ಸಮಯದಲ್ಲಿ ಮಾರಾಟಕ್ಕೆ ಲಭ್ಯವಾಗುತ್ತದೆ ಮತ್ತು ರೈತರು ಹೆಚ್ಚಿನ ಲಾಭವನ್ನು ಪಡೆಯುತ್ತಾರೆ. ಇದನ್ನ ಏನಂತ ನಾವು ಕಮ್ಮಿ ಕೆಲಸ ಹೆಚ್ಚು ಲಾಭ. ಆದ್ದರಿಂದ ರೈತ ಬಾಂಧವರೇ ಕುರಿ ಸಾಕಿ ಕುಬೇರರಾಗಿ. ಕುರಿ ಸಾಕಾಣಿಕೆ ಮಾಡುವಾಗ ಈ ತರದ ಒಂದು ಕ್ರಮಗಳನ್ನು ಅನುಸರಿಸೋದ್ರ ಮೂಲಕ ನಾವು ಕುರಿಗಳ ಒಂದು ತೂಕವನ್ನ ಹೆಚ್ಚಳವನ್ನ ಮಾಡಬಹುದಾಗಿರುತ್ತೆ. ಈ ಯೂರಿಯಾವನ್ನ ನಾವು ಬಳಕೆ ಮಾಡ್ತೀವಲ್ಲ ಆಹಾರದಲ್ಲಿ, ಇದು ಯಾವುದೇ ತರಹದ ಅಡ್ಡ ಪರಿಣಾಮವನ್ನು ಉಂಟು ಮಾಡಲ್ವಾ? ಯಾಕೆಂತ ಅಂದ್ರೆ ಅದು ಕೂಡ ಒಂದು ರಾಸಾಯನಿಕ. ನಾನು ಹೇಳಿದಂಗೆ ಯೂರಿಯಾನು 100 ಕೆಜಿಗೆ 1 ಕೆಜಿಯಷ್ಟು ಸಮತೋಲನ ಆಹಾರದಲ್ಲಿ ಯೂಸ್ ಮಾಡಬಹುದು. ಹಂಗೆ 100 ಕೆಜಿ ಮೇವಿಗೆ 1 ಕೆಜಿಯಷ್ಟು ಯೂರಿಯಾವನ್ನು ನೀರಿನಲ್ಲಿ ಕರಗಿಸಿ ಸಿಂಪಡಣೆ ಮಾಡಿ ಯೂಸ್ ಮಾಡಬಹುದು. ನೀವು ಅದನ್ನ 7%ಗಿಂತ ಜಾಸ್ತಿ, ಒಂದು 7 ಕೆಜಿಗಿಂತ 100 ಕೆಜಿಗೆ 7 ಕೆಜಿಗಿಂತ ಜಾಸ್ತಿ ಯೂಸ್ ಮಾಡಿದಾಗ ಯೂರಿಯಾ ಟಾಕ್ಸಿಟಿ ಅಥವಾ ಯೂರಿಯಾ ಪಾಯ್ಸನಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ರಿಂದ ನಾವು ಯೂರಿಯಾ ಯೂಸ್ ಮಾಡುವಾಗ ಜಾಗ್ರತೆಯಿಂದ ಯೂಸ್ ಮಾಡಿದ್ರೆ ಮಾಡಬೇಕು. ಮತ್ತೆ ನೀವು ಎಷ್ಟು ಪ್ರಮಾಣದಲ್ಲಿ ಶಿಫಾರಸು ಮಾಡಿರ್ತೀರಾ ಅಷ್ಟೇ ಪ್ರಮಾಣದಲ್ಲಿ, ಇದಲ್ಲದೆ ಮರಿಗಳಲ್ಲಿ 6 ತಿಂಗಳ ಒಳಗಡೆ ಇರೋ ಮರಿಗಳಿಗೆ ಕೊಡಬಾರದು. ಈ ಯೂರಿಯಾವನ್ನ ಸಿಂಪಡಣೆ ಮಾಡಿದಾಗ ಆಹಾರದಲ್ಲಿ ಏನ್ ಬದಲಾವಣೆ ಆಗುತ್ತೆ? ಆಹಾರದಲ್ಲಿ ಈ ಎಕ್ಸ್ಟ್ರಾ ಸಸಾರಜನಕ ಜಾಸ್ತಿ ಆಗುತ್ತದೆ, ಪ್ರೋಟೀನ್ ಕಂಟೆಂಟ್ ಅನ್ನೋದು ಜಾಸ್ತಿ ಆಗುತ್ತದೆ. ಅದು ಸೆಲ್ಯುಲೋಸ್ ಲಿಗ್ನಿನ್ ಬಾಂಡ್ ಅಂತ ಇರುತ್ತೆ ಆಹಾರಕ್ಕೆ ಮೇವಲ್ಲಿ ನಾರು ಪದಾರ್ಥದಲ್ಲಿ, ಆ ಬಾಂಡ್ ಬ್ರೇಕ್ ಆಗಿ ಆ ನಾರು ಪದಾರ್ಥ ಕುರಿಗಳಲ್ಲಿ ಉಪಯೋಗಿಸಲು ಅನುಕೂಲವಾಗುತ್ತದೆ. ಅನುಕೂಲ ಆಗುತ್ತೆ, ಹಾಗಾಗಿ ಅದನ್ನು ಬಹಳ ಇಷ್ಟಪಟ್ಟು ಕೂಡ ಅವು ತಿಂತವೆ. ಈ ಕುರಿಗಳಿಗೆ ರಸಮೇವನ್ನ ನೀಡಬಹುದಾ? ನೀಡಬಹುದು ಸರ್. ರಸಮೇವ ತಯಾರಿಕೆ ನಾನು ಆಗ್ಲೇ ಹೇಳಿದೆ, ದಿನಕ್ಕೆ 3 ಕೆಜಿ ಅಂತ ನಾವು ನೀಡಬಹುದು. ರಸಮೇವನ್ನ ದಿವಸಕ್ಕೆ 3 ಕೆಜಿ ಅಂತ ನಾವು ನೀಡಬಹುದು. ಮೊದಲು 2-3 ದಿವಸ ಅದು ಅಡ್ಜಸ್ಟ್ ಆಗ ಟೈಮ್ ಆಗುತ್ತದೆ, ಕಮ್ಮಿ ಕಮ್ಮಿ ತಿಂತಾ ಇರುತ್ತದೆ. 3-4 ದಿವಸ ಆದ್ಮೇಲೆ ನಾವು ಹೇಳಿದ ಪ್ರಮಾಣದಲ್ಲಿ ತಿನ್ನುತ್ತದೆ. ಈ ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿಗಳನ್ನ ಸಾಕಾಣೆ ಮಾಡತಕ್ಕಂತ ಸಂದರ್ಭದಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ ನಮ್ಮ ಕುರಿಗಾರರು? ಮುನ್ನೆಚ್ಚರಿಕೆ ಕ್ರಮಗಳಂದ್ರೆ, ನೀವು ಕುರಿ ತರಕ್ ಮುಂಚೆನೆ ಎಲ್ಲಾ ಮೇವನ ಬೆಳೆಗಳನ್ನು ಬೆಳ್ಕೋಬೇಕು, ಸುಧಾರಿತ ಮೇವನ ಬೆಳೆಗಳು. ಇದೊಂದೇ ಇಂಪಾರ್ಟೆಂಟ್ ಮೊದಲನೇದಾಗಿ. ಅದು ಬಿಟ್ರೆ ನೀವು ಸಮತೋಲನ ಆಹಾರವನ್ನು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ತಾವಾಗಲೇ ಒಂದಷ್ಟು ಈ ಹಸಿರು ಮೇವಿನ ಪಟ್ಟಿಯನ್ನ ಹೇಳಿದ್ದೀನಿ. ಇದರ ಹುಲ್ಲಿನ ಜೊತೆಗೆ ಬೇರೆ ಸೊಪ್ಪು ಅಥವಾ ಮರದ ಸೊಪ್ಪು ಮರದನ್ನ ನಾವು ಮೇವಿನ ಮರದ ಎಲೆಗಳನ್ನು ಯೂಸ್ ಮಾಡಬಹುದು. ಅಗಸೆ, ಸುಬಾಬುಲ್, ನುಗ್ಗೆ ಗಿಡ, ಈ ತರ ಮರಗಳಿಂದ ಎಲೆ ಸಿಗುವುದನ್ನು ಯೂಸ್ ಮಾಡಬಹುದು ಕುರಿಗಳಿಗೆ. ಎಷ್ಟು ಪ್ರಮಾಣದಲ್ಲಿ ಮತ್ತೆ ಹೇಗೆ ಬೆಳ್ಕೊಳ್ಳ ಅಂತದ್ದು ಸೂಕ್ತ? ಅದನ್ನ ರೈತರಿಗೆ, ಇವಾಗ ಹೊಲ ಇರುತ್ತದೆ, ಹೊಲ ಬದಿಗಳಲ್ಲೆಲ್ಲ ನೆಟ್ಟುವುದು. ಇದರಿಂದ ನೀವು ಆಲ್ರೆಡಿ ನಾನು ಹೇಳಿದಂಗೆ 3 ಭಾಗಗಳಾಗಿ ಹಸಿರುಮೇವು, ಒಣಮೇವು, ಸಮತೋಲನ ಆಹಾರ ಯೂಸ್ ಮಾಡ್ತಾ ಇರ್ತೀರಾ. ಅದರ ಜೊತೆಗೆ ಇದು ಒಂದು ಭಾಗ ಸೇರಿಸೋದ್ರಿಂದ ಇನ್ನು ಹೆಚ್ಚು ತೂಕ ಬರುವುದು, ಹೆಚ್ಚು ಬೆಳವಣಿಗೆ ಆಗೋದು ಎಲ್ಲ ಇರುತ್ತದೆ. ಈಗ ನಾವು ನೀಡ್ತಾ ಇರತಕ್ಕಂತಹ ಅಥವಾ ಪೂರೈಕೆ ಮಾಡ್ತಾ ಇರತಕ್ಕಂತಹ ಆಹಾರದ ಪ್ರಮಾಣ ಗುಣಮಟ್ಟದಿಂದ ಕೂಡಿದೆ ಮತ್ತೆ ಸಾಕಷ್ಟು ಪ್ರಮಾಣದಲ್ಲಿ ಲಭಿಸ್ತಾ ಇದೆ ಅಂತ ಹೇಳಿ ಹೇಗೆ ತಿಳ್ಕೊಳ್ಳಂತದ್ದು ನಾವು? ನೀವು ವಾರ ವಾರ ಕುರಿಗಳನ್ನು ತೂಕ ಹಾಕೋದ್ರಿಂದ ಬೆಳವಣಿಗೆ ಜಾಸ್ತಿ ಇದೆಯಲ್ಲ ಅಂತ ಗೊತ್ತಾಗುತ್ತದೆ. ಅದಲ್ದಿರ ನಿಮ್ಗೆ ಕೊಟ್ಟಿರೋ ಮೇವು ತಿಂದಿದೆಯಲ್ಲ ಅನ್ನೋ ಮಾಹಿತಿಯನ್ನು ಡೈಲಿ ಅದನ್ನ ಗಮನಿಸಿ ಕೊಟ್ಟಿಗೆ ಪದ್ಧತಿಯಲ್ಲಿ ಇದೆಲ್ಲ ಗೊತ್ತಾಗುತ್ತದೆ. ಅದೇ ಆಚೆ ಬಿಟ್ಟಾಗ ನಮ್ಗೆ ಅದು ಮೇವು ಎಷ್ಟು ತಿಂದಿದೆ ಅಂತ ಕೂಡ ಗೊತ್ತಾಗಲ್ಲ. ತಾವಾಗ್ಲೇ ಅನೇಕ ಹಸಿರು ಮೇವಿನ ಬೆಳೆಗಳನ್ನ ಪರಿಚಯವನ್ನ ಮಾಡಿಕೊಟ್ರಿ. ಈ ಹಸಿರು ಮೇವಿನ ಜೊತೆಗೆ ದ್ವಿದಳ ಧಾನ್ಯದ ಏಕವಾರ್ಷಿಕ ಬೆಳೆಗಳನ್ನ ಯಾವ್ಯಾವ್ದನ್ನ ಬೆಳೆದುಕೊಳ್ಬಹುದು? ಆಸನದಲ್ಲಿ ಬೆಳೆಯುವಂತವಾದರೆ ಮೇವಿನ ಅಲಸಂದೆ, ಹುರುಳಿ, ಅವರೆ, ತೊಗರಿ, ಈ ತರ ಬೆಳೆಗಳನ್ನು ಬೆಳೆಯಬಹುದು. ಬಹುವಾರ್ಷಿಕ ದ್ವಿದಳ ಧಾನ್ಯದ ಬೆಳೆಗಳಾದ್ರೆ? ಬಹುವಾರ್ಷಿಕ ದ್ವಿದಳ ಧಾನ್ಯ ಬೆಳೆಗಳಂದ್ರೆ ಲ್ಯೂಸರ್ನ್, ಬರ್ಸೀಮ್ ಎಂಬ ಬೆಳೆಗಳನ್ನು ಬೆಳೆಯಬಹುದು. ಯೂರಿಯಾವನ್ನ ನಾವು ಆಹಾರದ ಜೊತೆಗೆ ನೀಡಬಹುದು ಅಂತ ಹೇಳಿದ್ರೆ, ಇದರ ಜೊತೆಗೆ ಬೇರೆ ಯಾವ್ದಾದ್ರೂ ರೂಪದಲ್ಲಿ ನೀಡಬಹುದು? ಇದನ್ನ ಬೇರೆ ರೀತಿ ಅಂದ್ರೆ ಯೂರಿಯಾ ಕಾಕಾಂಬಿ ಖನಿಜ ಮಿಶ್ರಣ ಅಂತ ಹೇಳ್ಬಿಟ್ಟು ಯೂರಿಯಾ ಮೊಲಾಸಿಸ್ ಮಿನರಲ್ ಬ್ಲಾಕ್ ಅಂತಾರೆ. ಇದು ನೆಕ್ ಬಿಲ್ಲೆ ಅಂತೀವಿ ಸಾಮಾನ್ಯವಾಗಿ. ಇದನ್ನು ಪ್ರತಿ 10 ಕುರಿಗಳಿಗೆ ಒಂದರಂತೆ ಪ್ರತಿ 3 ತಿಂಗಳಿಗೊಮ್ಮೆ ನೀಡುವುದರಿಂದ ಹೆಚ್ಚಿನ ಪ್ರಮಾಣದ ಸಸಾರಜನಕ ಲಭ್ಯವಾಗುವುದಲ್ಲದೆ ಆಹಾರ ಜೀರ್ಣಶಕ್ತಿ ಕೂಡ ಹೆಚ್ಚುತ್ತದೆ. ಈ ದೇಸಿ ಕುರಿಗಳು ಮಾರುಕಟ್ಟೆಗೆ ಬರತಕ್ಕಂತಹ ವಯಸ್ಸಿನಲ್ಲಿ ಎಷ್ಟು ತೂಕ ಇರುತ್ತೆ, ಮಾಂಸದ ಇಳುವರಿ ಹೇಗಿರುತ್ತೆ? ಮಾರ್ಕೆಟ್ಗೆ ಬರುವ ವಯಸ್ಸಿನಲ್ಲಿ ಇವು 25-30 ಕೆಜಿ ಬರುತ್ತದೆ. 30 ಕೆಜಿ ಬರೋ ತೂಕ ಇರೋ ಇವು 15 ಕೆಜಿಯಷ್ಟು ಮಾಂಸವನ್ನು ಕಾಣಬಹುದು ನಾವು. ಈ ರಸಮೇವಿಗೆ ಯಾವ್ಯಾವ ಬೆಳೆಗಳು ಸೂಕ್ತವಾಗಿರುತ್ತೆ? ಈ ರಸಮೇವಿಗೆ ಸೂಕ್ತವಾದ ಬೆಳೆಗಳಂದ್ರೆ ಮೇವಿನ ಮುಸ್ಕಿನ ಜೋಳ ಮತ್ತು ಮೇವಿನ ಜೋಳ, ಇದಿಷ್ಟು ಹೆಚ್ಚು ಸೂಕ್ತವಾಗಿ ಇರುತ್ತೆ. ಈ ಒಣಮೇವು ಪೌಷ್ಟೀಕರಣದಲ್ಲಿ ಯೂರಿಯಾ ಬಳಕೆಯನ್ನು ಮಾಡ್ತೀವಿ, ಅದರಲ್ಲಿ ಸಮತೋಲ ಆಹಾರಕ್ಕೂ ಯೂರಿಯಾ ಬಳಕೆ ಮಾಡ್ತೀವಿ. ಈ ಮೊದಲನೇದಾಗಿ ಈ ಸಮತೋಲ ಆಹಾರಕ್ಕೆ ನಾವು ಯೂರಿಯಾ ಬಳಕೆಯನ್ನು 100 ಕೆಜಿಗೆ 1 ಕೆಜಿ ಅಂತೆ ಉಪಯೋಗಿಸ್ತೀವಿ, ಅಥವಾ ಶೇಕಡವಾರು 1% ಅಂತ ಉಪಯೋಗಿಸ್ತೀವಿ. ಇದನ್ನು ಜಾಸ್ತಿ ಮಾಡಿದಾಗ ಯೂರಿಯಾ 100 ಕೆಜಿಗೆ 1-2 ಕೆಜಿಗಿಂತ ಜಾಸ್ತಿ ಬಳಸಿದಾಗ ನಾವು ಸಮತೋಲನ ಆಹಾರಕ್ಕೆ ಯೂರಿಯಾ ಪಾಯ್ಸನಿಂಗ್ ಎಂಬುದು ಆಗುತ್ತದೆ. ಆದ್ದರಿಂದ 1 ಕೆಜಿಯಷ್ಟು ಮಾತ್ರ ಸಮತೋಲನ ಆಹಾರಕ್ಕೆ ಯೂಸ್ ಮಾಡಬೇಕಾಗುತ್ತೆ. ಯೂರಿಯಾ ಪಾಯ್ಸನಿಂಗ್ ಯಾಕಾಗುತ್ತೆ? ಯೂರಿಯಾ ಪಾಯ್ಸನಿಂಗ್ ಆಗೋದು ಹೆಂಗಂದ್ರೆ, ನಾವು ಹೆಚ್ಚು ಯೂರಿಯಾ ಸಮತೋಲನ ಆಹಾರದಲ್ಲಿ ಯೂಸ್ ಮಾಡಿದಾಗ ಯೂರಿಯಾವನ್ನು ಬಳಸ್ಕೊಳೋ ಶಕ್ತಿ ಇರೋದಲ್ಲ. ನಾವು 7%ಗಿಂತ ಜಾಸ್ತಿ ಕೊಟ್ಟಾಗ ರೂಮನ್ನಲ್ಲಿ, ರೂಮನ್ ಅಂದರೆ ಕುರಿಗಳಲ್ಲಿ ಹೊಟ್ಟೆಯಲ್ಲಿ 4 ಭಾಗ ಇರುತ್ತೆ, ಅದರಲ್ಲಿ 1 ಭಾಗ ರೂಮನ್ ಅಂತಾರೆ. ಈ ರೂಮನ್ ಅನ್ನೋದು ಯೂರಿಯಾವನ್ನು ಬಳಸಿ ಸಸಾರಜನಕವಾಗಿ ಕನ್ವರ್ಟ್ ಮಾಡುತ್ತದೆ. ನಾವು ಹೆಚ್ಚು ಕೊಟ್ಟಾಗ ಅದನ್ನು ಉಪಯೋಗಿಸ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಇದನ್ನು ಮತ್ತೆ ಒಣಮೇವು ಪೌಷ್ಟೀಕರಣದಲ್ಲಿ ಯೂಸ್ ಮಾಡ್ತೀವಿ ಯೂರಿಯಾ. ಅದು ಒಂದು ಬಂದು ಸರಳ ಯೂರಿಯಾ ಉಪಚಾರ ಅಂತಾರೆ, ಇನ್ನೊಂದು ಬಂದು ಯೂರಿಯಾ ಅಮೋನಿಫಿಕೇಶನ್ ಟ್ರೀಟ್ಮೆಂಟ್ ಅಂತಾರೆ. ಯೂರಿಯಾ ಸರಳ ಉಪಚಾರದಲ್ಲಿ 100 ಕೆಜಿ ಮೇವಿದೆ ಅನ್ಕೊಳ್ಳಿ ರೈತರಿ ನಿಮ್ಮ ಹತ್ರ, 1-2 ಕೆಜಿಯಷ್ಟು ಯೂರಿಯಾವನ್ನು 40 ಲೀಟರ್ ನೀರಿನಲ್ಲಿ ಕರಗಿಸಿ ಆ ನೀರನ್ನು ಒಣಮೇವನ್ನು 1-7 ಇಂಚಿನಂತೆ ಮೇವು ಕತ್ತರಿಸುವ ಯಂತ್ರದಿಂದ ಕತ್ತರಿಸಿ ಚಪ್ಪಡೆ ಕಲ್ಲು ಅಥವಾ ಪ್ಲಾಸ್ಟಿಕ್ ಪೇಪರ್ ಮೇಲೆ ಸಮಾನವಾಗಿ ಸಿಂಪಡಣೆ ಮಾಡಬೇಕಾಗುತ್ತೆ ಆ ಮೇವಿನ ಮೇಲೆ. ಆ ಮೇವನ್ನು 2-3 ತಾಸುಗಳು ಬಿಟ್ಟು ಅಥವಾ 5-6 ತಾಸು ಬಿಟ್ಟು ಅದನ್ನು ಆ ಮೇವನ್ನು ಡೈರೆಕ್ಟ್ ಆಗಿ ಕುರಿಗಳಿಗೆ ಕೊಡೋದನ್ನು ಯೂರಿಯಾ ಸರಳ ಉಪಚಾರ ಅಂತಾರೆ. ಇದಲ್ದಿರ ಯೂರಿಯಾ ಅಮೋನಿಫಿಕೇಶನ್ ಟ್ರೀಟ್ಮೆಂಟ್ ಅಂತಾರೆ. ಇದರಲ್ಲಿ ಏನಂದ್ರೆ, ಯೂರಿಯಾ ನೀರಿನಲ್ಲಿ ಕರಗಿಸಿ ಸಿಂಪಡಣೆ ಆದಮೇಲೆ ಆ ಮೇವನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ಟೈಟ್ ಆಗಿ ಏರ್ ಇಲ್ದಿರ ಕಟ್ಟಿ ಅದನ್ನು 21 ದಿನಗಳ ನಂತರ ಗಾಳಿ ಆಡಿಸಿ ತಿನ್ನಿಸುವುದನ್ನು ಯೂರಿಯಾ ಅಮೋನಿಫಿಕೇಶನ್ ಟ್ರೀಟ್ಮೆಂಟ್ ಅಂತಾರೆ. ಈ 7 ಉಪಚಾರಗಳಿಂದ ಸಸಾರಜನಕ ಈ ಒಣಮೇವಿನಲ್ಲಿ ಜಾಸ್ತಿಯಾಗಿ ಕುರಿಗಳಿಗೆ ಹೆಚ್ಚು ಪೌಷ್ಟಿಕಾಂಶಗಳು ದೊರೆಯುತ್ತವೆ. ಈ ಕುರಿಗಳಿಗೆ ಕೊಟ್ಟಿಗೆ ಪದ್ಧತಿಯಲ್ಲಿ ಮೇವಿನ ಪೂರೈಕೆಯನ್ನ ಮಾಡಬಹುದು ಅನ್ನುವಂಥ ವಿಚಾರಗಳನ್ನು ತಿಳಿಸ್ಕೊಟ್ರು. ಅಂತಿಮವಾಗಿ ನಮ್ಮ ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಂತಿಮವಾಗಿ ಹೇಳೋದಂದ್ರೆ, ಕಮ್ಮಿ ಕೆಲಸ ಹೆಚ್ಚು ಲಾಭ ಕುರಿ ಕೊಟ್ಟಿಗೆ ಪದ್ಧತಿಯಲ್ಲಿ ಸಾಕೋದ್ರಿಂದ ಸಾಕುವಂಥದ್ದು, ಅದಕ್ಕೆ ಕುರಿ ಸಾಕಿ ಕುಬೇರರಾಗಿ ರೈತರೇ ಅಂತ ಎಲ್ಲ ರೈತ ಬಾಂಧವರಿಗೆ ತಿಳಿಸ್ಕೊಡುತ್ತೇನೆ. ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಸಂಪರ್ಕ ಮಾಡುವಂಥದ್ದು ಹೇಗೆ? ನನ್ನ ಮೊಬೈಲ್ ಸಂಖ್ಯೆ 7760405470. ಇನ್ನೊಮ್ಮೆ ಹೇಳಿ. ನನ್ನ ಮೊಬೈಲ್ ಸಂಖ್ಯೆ 7760405470. ಒಳ್ಳೆಯದು ಡಾಕ್ಟರ್ ಸುರೇಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿಗಳಿಗೆ ಮೇವು ಪೂರೈಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ಕುರಿಗಳಿಗೆ ಕೊಟ್ಟಿಗೆ ಪದ್ಧತಿಯಲ್ಲಿ ಮೇವು ಪೂರೈಕೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ಎನ್ ಸುರೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಕುರಿಗಳಿಗೆ ಉತ್ತಮ ಮೇವಿನ ಮರಗಳು ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿಕೆ ರೂಪಾ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇಲ್ಲಿಗೆ ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.

ಬಾಳೆಹಣ್ಣಿನ ಗಿಡಗಳಿಗೆ ಇದನ್ನ ಬಳಕೆ ಮಾಡ್ತೀವಿ ಅಂತಂದ್ರೆ 6 ತಿಂಗಳ ಆದಂತಹ ಬಾಳೆಹಣ್ಣಿನ ಗಿಡಕ್ಕೆ 1 ಕ್ಕೆ 350 ಗ್ರಾಂನಷ್ಟು ನೀಡಬೇಕಾಗತ್ತೆ. ಇನ್ನು ಕಬ್ಬಿನ ಬೆಳೆಗಳಿಗೆ ನಾಟಿ ಮಾಡುವಾಗ 1/2 ಕೆಜಿಯಿಂದ 1 ಕೆಜಿಯಷ್ಟು ಬೇವಿನ ಹಿಂಡಿಯನ್ನ ಬಳಸಬಹುದು. ರೈತ ಬಾಂಧವರೇ, ಇದುವರೆಗೆ ಸಾವಯವ ಕೃಷಿಯಲ್ಲಿ ಹಿಂಡಿಗಳ ಬಳಕೆ ಈ ಕುರಿತಂತಹ ಮಾಹಿತಿಯನ್ನ ಕೇಳಿದಿರಿ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಇಲ್ಲಿಗೆ ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ನಾಳಿನ ನಮ್ಮ ಕಿಸಾನ್ವಾಣಿಯಲ್ಲಿ ವಿಶ್ವ ಜೇನು ದಿವಸದ ಸಂದರ್ಭದಲ್ಲಿ ಜೇನಿನ ಮಹತ್ವ ಕುರಿತು ಹಾಸನದ ಕಂದಲೆಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಟಿ ನಾಗರಾಜ್ ಹಾಗೂ ಜೇನು ಸೇವೆ ಒದಗಿಸುತ್ತಿರುವ ಸಕಲೇಶ್ಪುರ ತಾಲೂಕು ಬಾಗೆ ಗ್ರಾಮದ ಯುವ ಕೃಷಿಕ ಬಿಎಸ್ ರಂಜಿತ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ನಾಳೆ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರೇ, ತಮಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ ವಾಣಿ ಕೃಷಿರಂಗ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಚಿತ್ರ ಮತ್ತು ಸಂಗಡಿಗರು ಹಾಡಿರುವ ಅಳಿಮಯ್ಯ ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ಕೀರವಾಣಿ. ಪ್ರಿಯ ಕೇಳಿದರೆ ಇದೊಂದು ಪ್ರಕಟಣೆ. ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಯೋಜನೆ ನೆರವು ನೈಜ ಫಲಾನುಭವಿಗಳಿಗೆ ದೊರಕುತ್ತಿರುವುದನ್ನು ಖಾತ್ರಿಪಡಿಸಿಕೊಳ್ಳಲು ಇ ಕೆವೈಸಿ ಮಾಡುವುದು ಅತ್ಯಂತ ಅವಶ್ಯಕವಾಗಿರುವುದಾಗಿ ಮಾನ್ಯ ಕೇಂದ್ರ ಸರ್ಕಾರವು ಅಭಿಪ್ರಾಯಪಟ್ಟಿದ್ದು, ಇ ಕೆವೈಸಿ ಯೋಜನೆಯ ಫಲಾನುಭವಿಗಳಾಗಿರುವ ಜಿಲ್ಲೆಯ ಎಲ್ಲಾ ರೈತರು ಇ ಕೆವೈಸಿ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಜಿಲ್ಲೆಯಲ್ಲಿ ಒಟ್ಟು 266,832 ರೈತರು ಯೋಜನೆಯ ಫಲಾನುಭವಿಗಳಾಗಿರುದು 189,597 ರೈತರು ಇ ಕೆವೈಸಿ ಪೂರ್ಣಗೊಳಿಸಿರುತ್ತಾರೆ. ಇನ್ನು 77,235 ರೈತರು ಇ ಕೆವೈಸಿ ಮಾಡಿಸುವುದು ಬಾಕಿ ಇರುತ್ತದೆ. ಹೀಗಾಗಿ ಇ ಕೆವೈಸಿಯನ್ನು ಎರಡು ವಿಧಾನಗಳಲ್ಲಿ ಕೈಗೊಳ್ಳಬಹುದಾಗಿದೆ. ರೈತರು http://pmkisan.gov.in ಇಲ್ಲಿ ಈ ಪೋರ್ಟಲ್ನಲ್ಲಿ ಫಾರ್ಮರ್ ಕಾರ್ನರ್ನ ಇ ಕೆವೈಸಿ ಅವಕಾಶದಡಿ ಈಗಾಗಲೇ ಪಿಎಂ ಕಿಸಾನ್ ಯೋಜನೆಯ ಫಲಾನುಭವಿಯಾಗಿರುವವರು ಪ್ರತಿಯೊಬ್ಬ ರೈತರು ಆಧಾರ್ ಸಂಖ್ಯೆಯನ್ನು, ನಂತರ ಆಧಾರ್ ಸಂಖ್ಯೆಯೊಂದಿಗೆ ನೋಂದಣಿಯಾಗಿರುವ ಮೊಬೈಲ್ ಸಂಖ್ಯೆಯನ್ನು ದಾಖಲಿಸಬೇಕು. ನಂತರ ಮೊಬೈಲ್ಗೆ ಒಟಿಪಿಯು ರವಾನೆಯಾಗುತ್ತದೆ. ಹೀಗೆ ಸ್ವೀಕರಿಸಿದ ಒಟಿಪಿಯನ್ನು ಪೋರ್ಟಲ್ನಲ್ಲಿ ದಾಖಲಿಸಿ ಸಬ್ಮಿಟ್ ಫಾರ್ ಓತ್ ಎಂಬ ಬಟನ್ ಅನ್ನು ಒತ್ತಬೇಕು. ಆಗ ತಾಂತ್ರಿಕ ಆಧಾರಿತ ಪರಿಶೀಲನೆ ನಡೆದು ಇ ಕೆವೈಸಿ ಈಸ್ ಸಕ್ಸಸ್ಫುಲ್ಲಿ ಸಬ್ಮಿಟ್ ಎಂಬ ವಾಕ್ಯವು ಗೋಚರವಾಗುತ್ತದೆ. ಹೀಗೆ ಮೊಬೈಲ್ ಒಟಿಪಿ ಆಧರಿಸಿ ಫಲಾನುಭವಿಯು ಕಡ್ಡಾಯವಾಗಿ ಇ ಕೆವೈಸಿ ಮಾಡಬಹುದಾಗಿದೆ. ಈಗಾಗಲೇ ಇ ಕೆವೈಸಿ ಆಗಿದ್ದರೆ ಇ ಕೆವೈಸಿ ಆಲ್ರೆಡಿ ಡನ್ ಎಂಬ ಮಾಹಿತಿ ಗೋಚರವಾಗುತ್ತದೆ. ಹಾಗೆಯೇ ಯಾವ ಫಲಾನುಭವಿಯು ಮೊಬೈಲ್ ಸಂಖ್ಯೆ, ಆಧಾರ್ ಸಂಖ್ಯೆ ಇದರೊಂದಿಗೆ ಜೋಡಣೆ ಆಗಿರುವುದಿಲ್ಲವೋ, ಅಥವಾ ಯಾರ ಮೊಬೈಲ್ ಸಂಖ್ಯೆ ಕೆವೈಸಿಗಾಗಿ ಕಳಿಸಿದ ಒಟಿಪಿಯು ಸ್ವೀಕರಿಸುತ್ತಿಲ್ಲವೋ, ಅವರು ಸಿಟಿಜನ್ ಸರ್ವಿಸ್ ಸೆಂಟರ್ ಅಂದರೆ ನಾಗರಿಕ ಸೇವಾ ಕೇಂದ್ರ, ಗ್ರಾಮಂ ಕೇಂದ್ರ, ಗ್ರಾಮ ಪಂಚಾಯಿತಿಗಳ ಬಾಪೂಜಿ ಸೇವಾ ಕೇಂದ್ರಗಳಿಗೆ ತೆರಳಿ ಅಲ್ಲಿ ಬಯೋಮೆಟ್ರಿಕ್ ಆಧರಿಸಿ ಇ ಕೆವೈಸಿ ಮಾಡಿಸಬಹುದಾಗಿರುತ್ತದೆ. ಅಲ್ಲಿ ಕೈಬೆರಳಿನ ಗುರುತು ಆಧಾರದ ಮೇಲೆ ಇ ಕೆವೈಸಿ ಮಾಡಲಾಗುತ್ತದೆ. ವಿಶೇಷ ಸೂಚನೆಯೆಂದರೆ ಈ ಯೋಜನೆಯಡಿ ಕೇಂದ್ರ ಸರ್ಕಾರವು ಬಿಡುಗಡೆ ಮಾಡುವ 14ನೇ ಕಂತಿನ ಆರ್ಥಿಕ ನೆರವು ಪಡೆಯಲು ಇ ಕೆವೈಸಿ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಆದ್ದರಿಂದ ಇ ಕೆವೈಸಿ ಮಾಡಿಸದ 77,235 ಫಲಾನುಭವಿ ರೈತರಿಗೆ ಸಹಾಯಧನ ಪಾವತಿಯಾಗುವುದಿಲ್ಲ. ಸದರಿ ರೈತ ಬಾಂಧವರು ಇ ಕೆವೈಸಿ ಮಾಡಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ, ನಾಗರಿಕ ಸೇವಾ ಕೇಂದ್ರ, ಗ್ರಾಮ ಕೇಂದ್ರ, ಗ್ರಾಮ ಪಂಚಾಯಿತಿಗಳ ಬಾಪೂಜಿ ಸೇವಾ ಕೇಂದ್ರಗಳನ್ನು ಸಂಪರ್ಕಿಸಬಹುದಾಗಿದೆ ಎಂದು ಜಂಟಿ ಕೃಷಿ ನಿರ್ದೇಶಕರ ಪ್ರಕಟಣೆ ತಿಳಿಸುತ್ತದೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಭೂತಯ್ಯನ ಮಗ ಅಯ್ಯು ಚಿತ್ರದ ಗೀತೆ ಕೇಳುತ್ತಿರುವಿರಿ. ಹಾಡಿರುವ ಕಲಾವಿದರು ಪಿಬಿ ಶ್ರೀನಿವಾಸ್, ಎಸ್ ಜಾನಕಿ ಮತ್ತು ಸಂಗಡಿಗರು. ಸಾಹಿತ್ಯ ಜಿ ಉದಯಶಂಕರ್ ಅವರದು, ಸಂಗೀತ ಜಿಕೆ ವೆಂಕಟೇಶ್ ಅವರಿಂದ. ಮಲೆನಾಡ ಹೆಣ್ಣ ಮೈ ಬಣ್ಣ